ನಮ್ಮ ಜೀವಕ್ಕೆ ಮಾರಕವಾಗುವ ಇಂದಿನ ಸ್ಥಿತಿಯಲ್ಲಿ ತಮ್ಮ ಸುತ್ತಮುತ್ತಲಿನ ಜಾಗದಲ್ಲೇ ತಮಗೆ ಬೇಕಾದ ಆಹಾರ ಪದಾರ್ಥಗಳನ್ನು ಬೆಳೆಸಿಕೊಳ್ಳಲು ಸಾಧ್ಯವಿದೆ. ಈ ನಿಟ್ಟಿನಲ್ಲಿ ತಮ್ಮನ್ನು ತೊಡಗಿಸಿಕೊಂಡ ಸಾವಯವ ಕೃಷಿಕ ಗ್ರಾಹಕ ಬಳಗ ಮಂಗಳೂರು ಇವರು ಈ ಸರಣಿಯನ್ನು ಪ್ರಾಯೋಜಿಸುತ್ತಿದ್ದಾರೆ. ಇಂದಿನಿಂದ ಪ್ರತಿ ಬುಧವಾರ ಹಾಗೂ ಶನಿವಾರ ಸಂಜೆ 6:50 ಪ್ರಸಾರವಾಗುವ ಈ ಸರಣಿ 22 ಕಂತುಗಳದ್ದು. ಈ ಸರಣಿಯಲ್ಲಿ ತಮ್ಮ ಮನೆಯಲ್ಲೇ ಸಾವಯವ ಕೃಷಿ ಮಾಡಿ ಅದರಲ್ಲಿ ಸಾಫಲ್ಯ ಕಂಡ 11 ಜನ ವ್ಯಕ್ತಿಗಳು ತಮ್ಮ ಅನುಭವ ಕಥನವನ್ನು ನೀಡಲಿದ್ದಾರೆ. ತಮ್ಮ ತಮ್ಮ ಮನೆಗಳಲ್ಲಿ ತರಕಾರಿ ಬೆಳೆಸಿ ತಮ್ಮ ಅನ್ನದ ಬಟ್ಟಲನ್ನು ವಿಷಮುಕ್ತಗೊಳಿಸುವ ನಿಟ್ಟಿನಲ್ಲಿ ಈ ಸರಣಿ ಒಂದು ಹೆಜ್ಜೆಯಾಗಲಿ ಎಂಬ ಹಾರೈಕೆಯೊಂದಿಗೆ ಕಾರ್ಯಕ್ರಮದ ಮೊದಲ ಕಂತು ಈಗ ಮೂಡಿಬರಲಿದೆ. ಕೈತೋಟ ಕ್ರಾಂತಿ, ವಿಷಮುಕ್ತ ಅನ್ನದ ಬಟ್ಟಲು. ಇಂದಿನ ಸರಣಿ ಕಾರ್ಯಕ್ರಮದಲ್ಲಿ ಅಡುಗೆ ಮನೆ ವಿಷಮುಕ್ತವಾಗಲು ನಾವು ಏನು ಮಾಡಬೇಕು? ಶ್ರೀಮತಿ ರಶ್ಮಿ ಕೆ ಅವರು ಮಾತನಾಡುತ್ತಾರೆ. ಅಡುಗೆ ಮನೆ ವಿಷಮುಕ್ತವಾಗಲು ನಾವೇನು ಮಾಡಬಹುದು? ನಾವು ಅಡುಗೆಗಾಗಿ ಬಳಸುವ ತರಕಾರಿಗಳು, ಧಾನ್ಯ, ಬೇಳೆ, ಎಣ್ಣೆ, ಉಪ್ಪು ಇತ್ಯಾದಿಗಳಲ್ಲಿ ಎಲ್ಲವೂ ಮನುಷ್ಯನ ಆರೋಗ್ಯಕ್ಕೆ ಅಪಾಯಕಾರಿಯಾಗಿರುವ ವಿಷದ ಅಂಶಗಳು ಸೇರಿಕೊಂಡಿವೆ. ಕೃಷಿಯಲ್ಲಿ ಧಾನ್ಯಗಳನ್ನು ಸಂಗ್ರಹಿಸುವ ಉಗ್ರಾಣದಲ್ಲಿ, ಹಾಗೆಯೇ ಸಂಸ್ಕರಿಸುವ ಘಟಕಗಳಲ್ಲಿ, ಆಹಾರಗಳಿಗೆ ವಿವಿಧ ಕಾರಣಗಳಿಂದಾಗಿ ಸೇರಿಸಲಾಗುವ ರಾಸಾಯನಿಕ ಅಂಶಗಳನ್ನು ನಿರ್ಲಕ್ಷಿಸುವಂತಿಲ್ಲ. ಆದರೆ ಆ ಕುರಿತು ಯಾರೂ ಮಾತನಾಡುವುದು ಕೂಡ ಇಲ್ಲ. ನಮಗೆ ಅರಿವಿಲ್ಲದೆಯೇ ಅಡುಗೆ ಕೋಣೆಗೆ ಬರುವ ವಿಷಗಳ ಬಗ್ಗೆ ನಿಮಗೆ ತಿಳಿದಿದೆಯೇ? ಮಾರುಕಟ್ಟೆಯಲ್ಲಿ ದೊರಕುವ ವಿಷಪೂರಿತ ತರಕಾರಿಗಳು ಮತ್ತು ಹಣ್ಣುಗಳು ವಿಷದ ಗೂಡಾಗಿದೆ. ಏಕೆಂದರೆ ಬೆಳೆಯ ಮೇಲೆ ಅನೇಕ ಬಾರಿ, ಅಂದರೆ ವಾರದಲ್ಲಿ 2 ಸಲವಾದರೂ ರಾಸಾಯನಿಕಗಳನ್ನು ಸಿಂಪಡಿಸಲಾಗುತ್ತದೆ. ಹೊಲದಲ್ಲಿ ರಾಸಾಯನಿಕಗಳನ್ನು ಸಿಂಪಡಿಸಿದ ನಂತರ 2-3 ದಿನಗಳ ಒಳಗೆ ಆ ಬೆಳೆಯು ಮಾರುಕಟ್ಟೆಗೆ ಬರುತ್ತದೆ. ರಾಸಾಯನಿಕಗಳನ್ನು ಉತ್ಪಾದಿಸುವ ಸಂಸ್ಥೆಗಳು ಮತ್ತು ಮಾರಾಟಗಾರರು ಈ ರಾಸಾಯನಿಕಗಳ ದುಷ್ಪರಿಣಾಮಗಳನ್ನು ಗಮನದಲ್ಲಿ ತಂದುಕೊಡುವ ಜನಶಿಕ್ಷಣದ ಕಾರ್ಯವನ್ನು ಮಾಡುವುದಿಲ್ಲ. ರಾಸಾಯನಿಕಗಳನ್ನು ಬಳಸುವುದು ಬೇರೆ ಬೇರೆ ಕಾರಣಗಳಿಂದ ಅನಿವಾರ್ಯವಾಗಿ ಪ್ರತಿದಿನ ಜನರ ಹೊಟ್ಟೆಗೆ ವಿಷ ಸೇರುತ್ತಿದೆ. ಹೆಚ್ಚುತ್ತಿರುವ ಕಳೆನಾಶಕಗಳ ಬಳಕೆ ಮತ್ತು ಕುಲಾಂತರಿ ಸಸ್ಯಗಳ ಕೃಷಿಯಿಂದಾಗಿ ಜೀವವೈವಿಧ್ಯತೆ ಮೇಲೆ ಅತ್ಯಂತ ಅಪಾಯಕರ ಪರಿಣಾಮ ಬೀರುತ್ತಿದೆ. ಮ್ಯಾಂಕೋಸಿಪ್, ಎಸಿಫೇಟ್, ಮೀಥೈಲ್ ಪ್ಯಾರಾಥಿಯೋನ್, ಡೈಮಿಥೋಯೇಟ್, ಫೊಸೆಲಾನ್ ಹೀಗೆ ಅತಿ ಹೆಚ್ಚು ಬಳಕೆಯಲ್ಲಿರುವ ಕೀಟನಾಶಕಗಳಾಗಿವೆ. ಅಮೋನಿಯಂ ನೈಟ್ರೇಟುಗಳು, ಪೊಟ್ಯಾಷಿಯಂ ಕ್ಲೋರೈಡ್, ಸೂಪರ್ ಫಾಸ್ಫೇಟುಗಳು, ಅನ್ಹೈಡ್ರಸ್ ಅಮೋನಿಯಾ, ಯೂರಿಯಾ ಮುಂತಾದವುಗಳು ಸಾಮಾನ್ಯವಾಗಿ ಹೊಲಕ್ಕೆ ಸೇರುತ್ತಿರುವ ರಾಸಾಯನಿಕ ಗೊಬ್ಬರಗಳು. ಮಾರುಕಟ್ಟೆಯಲ್ಲಿ ಸಾಮಾನ್ಯವಾಗಿ ಬಳಕೆಯಾಗುವ ಅಡಲ್ಟರೇಟ್ಗಳು, ಅಂದರೆ ಕಲಬೆರಕಗಳ ಬಗ್ಗೆ ತಿಳಿಯೋಣ. ಮಾವು, ಬಾಳೆಹಣ್ಣುಗಳು ಒಟ್ಟಿಗೆ ಹಣ್ಣಾಗಲು ಕ್ಯಾಲ್ಸಿಯಂ ಕಾರ್ಬೈಡ್ ಬಳಸಿದರೆ ಹಸಿರೆಲೆ ತರಕಾರಿಗಳು ತಾಜಾವಾಗಿ ಕಾಣಲು ಹಸಿರು ಬಣ್ಣದ ಕೆಮಿಕಲ್ಗಳ ನೀರಿನಲ್ಲಿ ಮುಳುಗಿಸಿ ತೆಗೆಯುತ್ತಾರೆ. ಹಸಿಮೆಣಸಿನಕಾಯಿ, ಹಾಗಲಕಾಯಿಗಳು, ಬಟಾಣಿ ಹಸುರಾಗಿ ಕಾಣಲು ಮ್ಯಾಲಕೈಟ್ ಗ್ರೀನ್ಗಳನ್ನು ಬಳಸುವುದು ಸರ್ವೇ ಸಾಮಾನ್ಯವಾಗಿದೆ. ಸಕ್ಕರೆ ದ್ರಾವಣವನ್ನು ಬೆರೆಸಿದ ಜೇನು ಮಾರುಕಟ್ಟೆಯಲ್ಲಿ ದೊರಕುವುದು ಎಲ್ಲರಿಗೂ ತಿಳಿದಿರುವ ವಿಷಯ. ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಫೇಟ್ಸ್ ಮುಂತಾದವುಗಳನ್ನು ಹಣ್ಣು ತರಕಾರಿಗಳನ್ನು ಶಿಲೀಂಧ್ರಗಳಿಂದ ಸಂರಕ್ಷಿಸಿಕೊಳ್ಳಲು ಬಳಸುತ್ತಾರೆ. ಹಾಲಿನಲ್ಲಿ ನೀರು ಸೇರಿಸುವುದು ಹೊಸ ವಿಷಯವೇನಲ್ಲ. ಆದರೆ ಹಾಲಿಗೆ ಯೂರಿಯಾ, ಫಾರ್ಮ್ಯಾಲಿನ್, ಡಿಟರ್ಜೆಂಟ್, ಅಮೋನಿಯಂ ಸಲ್ಫೇಟ್, ಬೋರಿಕ್ ಆಸಿಡ್, ಕಾಸ್ಟಿಕ್ ಸೋಡಾ, ಬೆಂಜಾಯಿಕ್ ಆಸಿಡ್, ಸಾಲಿಸಿಲಿಕ್ ಆಸಿಡ್, ಹೈಡ್ರೋಜನ್ ಪೆರಾಕ್ಸೈಡ್, ಸಕ್ಕರೆ, ಮೆಲಮೈನ್ ಮುಂತಾದವುಗಳನ್ನು ಕೂಡ ಸೇರಿಸುವವರಿದ್ದಾರೆ. ಅರಸಿನ ಹುಡಿಗೆ ಮೆಟಾನಿಲ್ ಹಳದಿ ಹುಡಿಯನ್ನು ಸೇರಿಸಿದರೆ, ಮೆಣಸಿನ ಹುಡಿಗೆ ರೆಡ್ ಆಕ್ಸೈಡ್ ಮತ್ತು ಧೂಳನ್ನು ಕೂಡ ಸೇರಿಸುವವರಿದ್ದಾರೆ. ಇಂತಹ ಕಲಬೆರಕೆಗಳ ದುಷ್ಪರಿಣಾಮಗಳ ಬಗ್ಗೆ ನಮಗೆ ಅರಿವಿದ್ದರೆ ಒಳ್ಳೆಯದು. ಅಧಿಕ ಇಳುವರಿಗಾಗಿ ಬೆಳೆಸಲಾಗುವ ತರಕಾರಿಗಳು ರೋಗಗಳಿಗೆ ಬಲಿಯಾಗುವ ಸಾಧ್ಯತೆಯೇ ಹೆಚ್ಚಾಗಿರುವುದರಿಂದ ಅವುಗಳ ಮೇಲೆ ಆಗಾಗ ರಾಸಾಯನಿಕಗಳನ್ನು ಸಿಂಪಡಿಸಬೇಕಾಗುತ್ತದೆ. ಹಸಿಮೆಣಸಿನಕಾಯಿ, ಹಸಿಶುಂಠಿ, ಸೌತೆಕಾಯಿ, ಎಲೆಕೋಸು, ಹೂಕೋಸು ಇತ್ಯಾದಿ ತರಕಾರಿಗಳು ಮತ್ತು ದ್ರಾಕ್ಷಿ, ಸೇಬು ಇವುಗಳಂತಹ ಹಣ್ಣುಗಳಿಗೂ ಹೆಚ್ಚು ಕಡಿಮೆ ಹೀಗೆಯೇ ಮಾಡಲಾಗುತ್ತದೆ. ರಾಸಾಯನಿಕ ಗೊಬ್ಬರ, ಕಳೆನಾಶಕಗಳ ಅತಿ ಬಳಕೆಯಿಂದ ತೋಟದ ಕೆರೆಗಳ ಬಾವಿಯ ನೀರು ಕುಡಿಯಲು ಯೋಗ್ಯವಾಗಿ ಇರುವುದಿಲ್ಲ. ಹೊಲದಲ್ಲಿ ವಿಷವನ್ನು ಹಾಕಿದ ನಂತರ ಆ ವಿಷವು ಆಹಾರ ಮತ್ತು ನೀರಿನಲ್ಲಿ ಬಂದೇ ಬರುತ್ತದೆ. ಎರೆಹುಳಗಳಿಂದ ರಣಹದ್ದುಗಳವರೆಗಿನ ಎಲ್ಲ ಜೀವಿಗಳಿಗೂ ಇದು ತೊಂದರೆಯಾಗುವುದು ಎಂಬ ಅರಿವು ಪ್ರತಿಯೊಬ್ಬರಿಗೂ ಇರಬೇಕು. ಉದಾಹರಣೆಗೆ ಕ್ಲೋರೋಪೈರಿಪಾಸ್ ನರಮಂಡಲದ ಹಾನಿ ಉಂಟುಮಾಡುತ್ತದೆ. ಆಲ್ಡ್ರಿನ್ ಎಂಬುದು ಕ್ಯಾನ್ಸರ್ ಕಾರಕವಾಗಿದೆ. ಕ್ಲೋರಾರ್ಡೇನ್ ಮೂತ್ರಪಿಂಡ ಹಾಗೂ ಆಮಾಶಯಗಳಿಗೆ ತೊಂದರೆ ಉಂಟುಮಾಡುವುದು. ಡಿಡಿಟಿಯು ಕಣ್ಣು ಶ್ವಾಸಕೋಶಗಳ ದೌರ್ಬಲ್ಯಗಳಿಗೆ ಕಾರಣವಾಗುವುದು. ಹೆಪ್ಟಾಕ್ಲೋರ್ ಎಂಬುದು ನರಮಂಡಲದ ಹಾನಿಯನ್ನು ಉಂಟುಮಾಡುತ್ತದೆ. ಹಾಗಾಗಿ ಅಡುಗೆ ಮನೆ ವಿಷಮುಕ್ತವಾಗಲು ನಾವು ಏನು ಮಾಡಬಹುದು? ಮೊದಲಿಗೆ ಕೃಷಿ ತೋಟದ ನಿರ್ವಹಣೆ ಹೀಗಿರಬೇಕು: ಮಣ್ಣಿನ ನಿರ್ವಹಣೆ, ಬೆಳೆಗಳ ಪುನರಾವರ್ತನೆ ಮತ್ತು ಹಸಿರು ಗೊಬ್ಬರ, ಅಂತರ ಬೆಳೆಗಳು, ಕ್ರಿಮಿಕೀಟಗಳನ್ನು ಹಾಗೂ ರೋಗರುಜಿನಗಳನ್ನು ಹತೋಟಿಯಲ್ಲಿ ಇರಿಸಿಕೊಳ್ಳುವ ಕ್ರಮ, ಕಳೆ ಹತೋಟಿ, ಇತರೆ ಜೀವಿಗಳನ್ನು ಹತೋಟಿಯಲ್ಲಿ ಇಡುವುದು, ಹೀಗೆ ಸಾವಯವ ವಿಧಾನಗಳಲ್ಲಿ ಇವೆಲ್ಲವನ್ನೂ ನೋಡಿಕೊಂಡರೆ ಅತ್ಯುತ್ತಮ. ಸಾವಯವ ತೋಟದ ಲಕ್ಷಣಗಳು ಏನು? ಹಕ್ಕಿಗಳ ಕಲರವ ಸದಾ ಕೇಳಿಸುತ್ತಿರುತ್ತದೆ. ಹಾವು, ಕಪ್ಪೆ, ಇಲಿ, ಹೆಗ್ಗಣಗಳು ಸದಾ ಕಾಣಿಸುತ್ತಿರುತ್ತವೆ. ಉತ್ತಮ ಸಾವಯವ ಇಂಗಾಲ ಇರುವ ತೋಟದಲ್ಲಿ ಮಣ್ಣು ಮೃದುವಾಗಿದ್ದು ಕೈಯಲ್ಲಿ ಗುಡ್ಡೆ ಹಾಕಲು ಸಾಧ್ಯವಾಗುತ್ತದೆ. ಸೂರ್ಯನ ಬಿಸಿಲು ನೇರವಾಗಿ ಭೂಮಿಯ ಮೇಲೆ ಬೀಳುವಂತಿಲ್ಲ. ಮಳೆ ನೀರು ಮಣ್ಣಲ್ಲಿ ಇಂಗಬೇಕು. ಅಧಿಕವಾದರೆ ಮಾತ್ರ ತಿಳಿನೀರು ಹರಿದು ಹೋಗುವುದು. ಸಾವಯವ ತರಕಾರಿಗಳನ್ನು ಗುರುತಿಸುವುದು ಹೇಗೆ? ನೈಸರ್ಗಿಕವಾಗಿ ಬೆಳೆದ ತರಕಾರಿ ಕೊಳೆಯುವುದಿಲ್ಲ. ತಂಪು ಜಾಗದಲ್ಲಿ ಇರಿಸಿದರೆ ಹೆಚ್ಚು ಬಾಳಿಕೆ ಬರುತ್ತದೆ. ನೈಜ ರುಚಿ ಹೊಂದಿರುತ್ತದೆ. ತರಕಾರಿ, ಧಾನ್ಯಗಳು ಚೆನ್ನಾಗಿ ಬೇಯುತ್ತವೆ. ಸಾವಯವ ಬೆಳೆಗಳು ಹೆಚ್ಚಿನ ಗುಣಮಟ್ಟದ್ದಾಗಿರುತ್ತವೆ. ಪೌಷ್ಟಿಕಾಂಶಗಳು ಮತ್ತು ತಾಜಾತನ ಅಲ್ಲದೆ ಆರೋಗ್ಯಕರವೂ ಆಗಿವೆ. ಹಾಗಾಗಿ ಇಲ್ಲಿ ಹೇಳಿರುವ ಕೆಲವು ಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಅಡುಗೆ ಮನೆಯನ್ನು ವಿಷಮುಕ್ತವಾಗಿಸಬಹುದು. ಆಯಾ ಕಾಲಕ್ಕೆ ಅನುಗುಣವಾಗಿ ಬೆಳೆಸಬಹುದಾದ ತರಕಾರಿ ಗಿಡಗಳು ನಮ್ಮ ಅಂಗಳದಲ್ಲಿಯೇ ಫಲ ಕೊಡುವಂತಾದರೆ ಮನಸ್ಸಿಗೂ ಮನೆಗೂ ಹಿತವಲ್ಲವೇ? ಅಡುಗೆ ಕೋಣೆಯಲ್ಲಿ ಇರಲೇಬೇಕಾದ ಕರಿಬೇವು, ಶುಂಠಿ, ಅರಶಿನಗಳನ್ನು ಬೆಳೆಸಬಹುದು. ಮನೆಯಲ್ಲಿಯೇ ಅರಶಿನ ಹುಡಿ ತಯಾರಿಸಿದರೆ ಎಷ್ಟು ತಾಜಾವಾಗಿ ನೈಸರ್ಗಿಕ ಅರಶಿನ ಹುಡಿ ಪಡೆಯಬಹುದು ಅಲ್ಲವೇ? ವಿವಿಧ ಬಣ್ಣದ ಬಾಟಲಿ ತಂಪು ಪಾನೀಯಗಳನ್ನು ಕುಡಿದು ಜೀವ ಹಾಳು ಮಾಡಿಕೊಳ್ಳುವುದಕ್ಕಿಂತ ತಾಜಾ ಹಣ್ಣುಗಳನ್ನು ನಾವೇ ಬೆಳೆದು ವಿವಿಧ ರೀತಿಯ ಸಿರಪ್ಗಳನ್ನು ತಯಾರಿಸಬಹುದು. ದಿನಬಳಕೆಯ ಪ್ರತಿಯೊಂದು ವಸ್ತುಗಳಿಗೂ ಮಾರುಕಟ್ಟೆಯನ್ನು ಅವಲಂಬಿಸದೆ ನಾವೇ ಹಿತಮಿತವಾಗಿ ತಯಾರಿಸಿ ಇಟ್ಟುಕೊಳ್ಳಬಹುದಾದ ಚಟ್ನಿಪುಡಿ, ಸಾಂಬಾರ್ ಹಾಗೂ ರಸಂ ಹುಡಿಗಳು ಅಡುಗೆ ಮನೆಯಲ್ಲಿ ಇರಲಿ. ಒಣಗಿಸಿ ಕಾಪಿಡಬಹುದಾದ ಬೆಟ್ಟದ ನೆಲ್ಲಿಕಾಯಿ, ಮಾವು, ಎಳೆಹಲಸು, ಹಲಸಿನ ಬೀಜ, ಹುಳಿಬೀಜ ಹಾಗೂ ಅಮಟೆಕಾಯಿಗಳು ಯಾವುದೇ ರಾಸಾಯನಿಕಗಳ ಪೋಷಣೆಯಿಲ್ಲದೆ ಸಾವಯವ ಬೆಳೆಗಳಾಗಿರುತ್ತವೆ. ಸಾಧ್ಯವಾದಷ್ಟು ಮಣ್ಣಿನ ಪಾತ್ರೆಗಳನ್ನು, ನೀರಿನ ಹೂಜಿಗಳನ್ನು ಕೂಡ ಬಳಕೆಯಲ್ಲಿ ಇಡಬಹುದು. ಪ್ರತಿಯೊಂದು ಸಣ್ಣ ಪುಟ್ಟ ಶೀತ ಕಫಗಳಿಗೆ ಗುಳಿಗೆಗಳನ್ನು ತಿನ್ನದೆ ಮನೆಯಲ್ಲಿಯೇ ಬೆಳೆಸಿದ ತುಳಸಿ ಹಾಗೂ ಇತರ ಪತ್ರೆಗಳ ಉಪಯೋಗವನ್ನು ಖಂಡಿತವಾಗಿ ಪಡೆಯಬಹುದು. ಅಡುಗೆ ಎಣ್ಣೆ, ತುಪ್ಪ, ಹಾಲುಗಳಿಗೆ ಸಾಧ್ಯವಾದಷ್ಟು ಸ್ಥಳೀಯ ಸಾವಯವ ಕೃಷಿಕರನ್ನೇ ಅವಲಂಬಿಸಿದರೆ ಒಳ್ಳೆಯದು. ಕೀಟನಾಶಕ ಯುಗ ತೊಲಗಿ ಸಾವಯವ ಯುಗ ಬರಬೇಕಿದೆ. ಹಾಗಿದ್ದಲ್ಲಿ ಮಾತ್ರ ಮನೆಯೊಳಗೆ ವಿಷ ಬರದೆ ಅಡುಗೆ ಕೋಣೆಯಲ್ಲಿ ಅಮೃತ ಬಡಿಸಲು ಸಾಧ್ಯ. ಕೃಷಿಗಾಗಿ ಯಾವುದೇ ತಂತ್ರಜ್ಞಾನವನ್ನು ಬಳಸಿದರೂ ಅದು ಪರಿಸರಕ್ಕೆ ಅನುಕೂಲಕರವಾಗಿರಬೇಕು. ಏಕೆಂದರೆ ಗಾಳಿ, ನೀರು, ಮಣ್ಣು ಇವು ಜೀವಗಳ ಅಡಿಪಾಯವಾಗಿದೆ. ಅವುಗಳ ಆರೋಗ್ಯದ ಮೇಲೆ ಮನುಷ್ಯ, ಪ್ರಾಣಿ ಮತ್ತು ಇತರ ಜೀವಿಗಳು ಅವಲಂಬಿಸಿರುತ್ತವೆ.